ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024ರಿಂದ ಫೆಬ್ರವರಿ 2025ರವರೆಗೆ 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ತಜ್ಞವಾಣಿ ಆಕಾಶವಾಣಿ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11-13ರವರೆಗೆ ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ಫಲಂದು ರೈತ ಉತ್ಪಾದಕ ಕಂಪನಿಯ ಸಂಪನ್ಮೂಲ ವ್ಯಕ್ತಿಗಳಾದ ಸಿದ್ದು ಪೂಜಾರಿ ಅವರ ಧ್ವನಿಮುದ್ರಣವನ್ನ ಕೇಳುವಿರಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಪರಿಚಯದಲ್ಲಿ ನಮ್ಮ ಹಿರಿಯರು ಹೇಳಿದ್ರು, ರೈತ ಉತ್ಪಾದಕ ಕಂಪನಿ. ಈ ನಮಗೆ ಇವತ್ತಿನ ಈ ಗೋಷ್ಠಿ ಅಂದ್ರೆ ಖರೀದಿದಾರರ ಹಾಗೂ ಮಾರಾಟಗಾರರ ಸಮಾವೇಶ. ಈ ಸಮಾವೇಶ ಅನ್ನುವಾಗ ಖರೀದಿದಾರರ ಹಾಗೂ ಮಾರಾಟಗಾರರ ಅನುಭವಗಳನ್ನು ಹಂಚಿಕೊಳ್ಳುವುದು ಈ ಗೋಷ್ಠಿಯ ಉದ್ದೇಶ ಆಗಿದೆ. ಹಾಗಾಗಿ ಇಲ್ಲಿ ರೈತ ಉತ್ಪಾದಕ ಕಂಪನಿಗಳು ಯಾವ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ, ಅದರಲ್ಲೂ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಮುತ್ತಗಿ ಗ್ರಾಮದ ಫಲಂದು ರೈತ ಉತ್ಪಾದಕ ಕಂಪನಿ ಯಾವ ರೀತಿಯಾಗಿ ಖರೀದಿ ಹಾಗೂ ಮಾರಾಟದಲ್ಲಿ ತೊಡಗಿದೆ, ಆ ಕುರಿತು ನನ್ನ ಎರಡು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಫಲಂದು ರೈತ ಉತ್ಪಾದಕ ಕಂಪನಿ 2022 ನವೆಂಬರ್ 1ನೇ ತಾರೀಕು ಮುತ್ತಗಿ ಗ್ರಾಮದಲ್ಲಿ ಮುತ್ತಗಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ರೈತರನ್ನ ಸದಸ್ಯರನ್ನಾಗಿ ನೋಂದಣಿ ಮಾಡಿಕೊಂಡು ಪ್ರಾರಂಭವಾಯಿತು. ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ತೇನೆ, ಯಾವುದೇ ಒಂದು ರೈತ ಉತ್ಪಾದಕ ಕಂಪನಿಯ ಉದ್ದೇಶ ಏನಾಗಿರ್ತದೆ. ಬಹಳ ಸರಳವಾಗಿ ಒಂದು ರೈತ ಉತ್ಪಾದಕ ಕಂಪನಿಯ ಉದ್ದೇಶವನ್ನ ಅದು ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಎರಡೇ ಎರಡು ವಾಕ್ಯಗಳಲ್ಲಿ ಎರಡೇ ಎರಡು ಸಾಲುಗಳಲ್ಲಿ ವಿವರಣೆ ನೀಡಿದ್ದಾರೆ. ಇವತ್ತು ನನ್ನ ರೈತ ಯಾವುದನ್ನ ಇನ್ಪುಟ್ ಅಂದ್ರೆ ಖರೀದಿಸ್ತಾನೆ, ತನ್ನ ಭೂಮಿಗೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡ್ತಾನೆ, ಅದು ಬೀಜ ಇರಬಹುದು, ಔಷಧ ಇರಬಹುದು, ಗೊಬ್ಬರಗಳು ಇರಬಹುದು, ಹಾಗೆ ಕೃಷಿ ಸಲಕರಣೆಗಳು, ತಾಡ್ಪಾಲ್ ಇರಬಹುದು, ಸ್ಪ್ರೇಯರ್ ಇರಬಹುದು, ಬೇರೆ ಬೇರೆ ವಸ್ತುಗಳು, ಉಳುಮೆ ಮಾಡಲಿಕ್ಕೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡುವಂತದ್ದು, ಇವುಗಳನ್ನ ನಾವು ಬಿಡಿಯಾಗಿ ಖರೀದಿ ಮಾಡ್ತೇವೆ. ಅಂಗಡಿಗೆ ಹೋಗ್ತೇವೆ, ನನಗೆ 1 ಲೀಟರ್ ಯಾವುದೋ ಒಂದು ಔಷಧ ಬೇಕು, 2 ಪಾಕೆಟ್ ಡಿಎಪಿ ಬೇಕು, 1 ಪಾಕೆಟ್ 19 ಬೇಕು, ಹೀಗೆ ನಾವು ಖರೀದಿ ಮಾಡ್ತೇವೆ ಬಿಡಿ ಬಿಡಿಯಾಗಿ, ನನಗೆ ಎಷ್ಟು ಬೇಕೋ ಅಷ್ಟು. ಇದನ್ನ ನಾವು ರೈತರು ಇಡಿಯಾಗಿ ಖರೀದಿ ಮಾಡಬೇಕು. ಇಡಿಯಾಗಿ ಅಂದ್ರೆ ಬಲ್ಕ್ ಅಂತ ಹೇಳ್ತೇವೆ ನಾವು, ಲಾರಿ ಲೋಡ್ ಗಟ್ಲೆ. ಇದು ಒಬ್ಬನಿಗೆ ಸಾಧ್ಯ ಇಲ್ಲ, ಅದನ್ನ ನಾವು ರೈತರೆಲ್ಲರೂ ಸಂಘಟಿತರಾಗಿ ಒಂದು ಕಂಪನಿ ಅಂತ ಮಾಡಿಕೊಂಡಾಗ ಸಾಧ್ಯ ಇದೆ. ಕಂಪನಿಯಿಂದ ಕಂಪನಿಗೆ ಖರೀದಿ ಮಾಡಲಿಕ್ಕೆ ಸಹಾಯ ಇದೆ. ಕಳೆದ ವರ್ಷ ನಾವು ಕೂಡ ಜೈ ಕಿಸಾನ್, ಇಫ್ಕೋ ಇಂಥ ಕಂಪನಿಗಳ ಜೊತೆಗೆ ನೇರವಾಗಿ ಒಪ್ಪಂದವನ್ನ ಮಾಡಿಕೊಂಡು ಲಾರಿ ಲೋಡ್ ಗಟ್ಟಲೆ ನಮ್ಮ ಮುತ್ತಗಿ ಗ್ರಾಮಕ್ಕೆ ನಮ್ಮ ಕಂಪನಿಗೆ ತರಿಸಿಕೊಂಡು ನಮ್ಮ ರೈತರಿಗೆ ಹಂಚಿಕೊಂಡಾಗ ನನ್ನ ರೈತನಿಗೆ ಉತ್ತಮವಾದ ಗುಣಮಟ್ಟದ ಸಲಕರಣೆಗಳು, ಬೀಜ ಗೊಬ್ಬರ, ಔಷಧಗಳು ಕಡಿಮೆ ದರದಲ್ಲಿ ಸಿಗುವ ಹಾಗೆ ಆಯಿತು. ಸೊ ಇದು ಮೊದಲನೆಯ ಕಂಪನಿಯ ಉದ್ದೇಶ. ಆದರೆ ಇದೇ ಉದ್ದೇಶಕ್ಕೆ ಇಷ್ಟಕ್ಕೆ ಇದು ನಿಂತುಕೊಳ್ಳಲ್ಲ, ಇದು ಕಾಲು ಊರ್ಲಿಕ್ಕೆ ಮಾತ್ರ. ಯಾವುದೇ ಒಂದು ರೈತ ಉತ್ಪಾದಕ ಕಂಪನಿ ಅದು ನಿಲ್ಬೇಕು, ಸ್ವಂತ ಕಾಲ ಮೇಲೆ ನಡಿಬೇಕನ್ನಕ್ಕೆ ಇದು ಒಂದು ಸ್ವಲ್ಪ ಕಾಲು ಊರ್ಲಿಕ್ಕೆ ಮಾತ್ರ. ಇದು ಮುಂದಿನ ಹಂತ ಏನಂದ್ರೆ, ರೈತರು ನಾವು ಬೆಳೆದದ್ದನ್ನ ಪ್ರತಿಯೊಂದನ್ನು, ಯಾವುದೇ ಇವತ್ತು ತೊಗರಿ ಬೆಳಿತೇವೆ, ಜೋಳ ಬೆಳಿತೇವೆ, ಮೆಕ್ಕೆಜೋಳ ಬೆಳಿತೇವೆ, ಹತ್ತಿ ಬೆಳಿತೇವೆ, ಮೆಣಸಿನಕಾಯಿ ಬೆಳಿತೇವೆ, ಇದೆಲ್ಲವನ್ನ ನಾವು ಸಗಟು ರೀತಿಯಲ್ಲಿ ಇಡಿಯಾಗಿ ಮಾರಾಟ ಮಾಡ್ತೇವೆ. ಈ ಕಂಪನಿಯ ಉದ್ದೇಶ ಏನಂದ್ರೆ, ಇದನ್ನ ನಾವು ಕಿಲೋ, ಅರ್ಧ ಕಿಲೋ, 2 ಕಿಲೋ, 5 ಕಿಲೋ ಲೆಕ್ಕದಲ್ಲಿ ಮಾರಾಟ ಮಾಡಬೇಕು. ಇದು ಒಬ್ಬ ರೈತನಿಗೆ ಹೇಗೆ ಸಾಧ್ಯ? ತೊಗರಿ ಬೆಳಿತೇವೆ 5 ಕ್ವಿಂಟಲ್, 10 ಕ್ವಿಂಟಲ್ ಮಿನಿಮಮ್ ಅಂದ್ರೆ ನಮ್ದು ಕ್ವಿಂಟಲ್ ಲೆಕ್ಕದಾಗಿರ್ತದೆ, ಟ್ರ್ಯಾಕ್ಟರ್ ಲೆಕ್ಕದಾಗೆ ನಾವು ಮಾರಾಟ ಮಾಡಬೇಕಾಗ್ತದೆ. ಹತ್ತಿ ಬೆಳಿತೇವೆ, ಮೆಣಸಿನಕಾಯಿ ಬೆಳಿತೇವೆ, ಎಲ್ಲವನ್ನ ಬೆಳೆದದ್ದನ್ನ ಈ ಕಿಲೋಗಟ್ಟಲೆ ಮಾರ್ಕೊಂಡು ಕೂಡಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಒಬ್ಬ ರೈತನಿಗೆ ಅಲ್ಲ, ನೀವು ಸಾವಿರ ಜನ ರೈತರು ಇದಕ್ಕೆ ಸದಸ್ಯರಾಗಿ ಮಾಡುವಂದಾಗ ಎಷ್ಟಾಗ್ತದೆ ಗೋಡೌನ್ ಲೆಕ್ಕದಲ್ಲಿ? ಇದು ಯಾಕೆ ಸಾಧ್ಯ, ಹೇಗೆ ಸಾಧ್ಯ? ಇದನ್ನ ಸಾಧ್ಯ ಮಾಡ್ಲಿಕ್ಕೋಸ್ಕರನೇ ಇವತ್ತು ರೈತ ಉತ್ಪಾದಕ ಕಂಪನಿಗಳು, ಈ ಕಂಪನಿಗಳು ಏನಂದ್ರೆ ಎಲ್ಲ ರೈತರ ಮಾಲನ್ನ ತಗೊಂಡು ಅದನ್ನ ನೀಟಾಗಿ ಕ್ಲೀನಿಂಗ್ ಮತ್ತು ಗ್ರೇಡಿಂಗ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಾವೆಲ್ಲರೂ ತೊಗರಿಯನ್ನ ಮುಂಚೆ ಎಲ್ಲ, ನಾನು ಸಣ್ಣವನಿದ್ದಾಗ ನನ್ನ ಊರು ಇಲ್ಲೇ ಸ್ವಂತ ಊರು ಮನಗೂಳಿ, ರಾಶಿ ಮಾಡಿ ಎತ್ತಿನ ಗಾಡಿಯಲ್ಲೋ ಟ್ರ್ಯಾಕ್ಟರಲ್ಲೋ ಮನೆಗೆ ತರ್ತಿದ್ದೇವೆ. ಇವತ್ತು ತೊಗರಿ ಹೊಲದಿಂದ ಮನೆಗೆ ಬರದೇ ಇಲ್ಲ, ಜೋಳ ಹೊಲದಿಂದ ಮನೆಗೆ ಬರದೇ ಇಲ್ಲ, ಆ ಜಮೀನಿನಿಂದ ಸೀದಾ ಮಾರ್ಕೆಟ್ಗೆ ಅಥವಾ ಅಲ್ಲೇ ಅವನಿಗೂ ಮಾರಾಟ ಮಾಡಿಬಿಡುತ್ತೇವೆ. ಅದನ್ನ ಮಾರಾಟ ಮಾಡುವಾಗ ಕ್ಲೀನ್ ಮಾಡಿರಲ್ಲ ನಾವು. ನಾವು ಕ್ಲೀನ್ ಮಾಡದ ಹೊರತು ನಮ್ಮ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಲ್ಲ. ನನ್ನ ಬೆಳೆಗೆ ಬೆಲೆ ಸಿಗಬೇಕು ಅಂದ್ರೆ ನಾನು ಕ್ಲೀನಿಂಗ್ ಮಾಡಬೇಕು. ಇದು ಕ್ಲೀನಿಂಗ್ ಮಷಿನ್ ಅನ್ನ ಎಲ್ಲರ ಹತ್ರ ಇಟ್ಕೊಳಕಾಗಲಿಲ್ಲ ಅಂದ್ರೆ ನಾವುಗಳು ಕಂಪನಿಯಿಂದ ಒಂದನ್ನು ಇಟ್ಕೊಂಡು ಎಲ್ಲರೂ ಹಂಚಿಕೊಳ್ಬಹುದು. ಉದಾಹರಣೆಗೆ ನನ್ನ ಕಂಪನಿ ಹೆಸರು ಬಂದು ಪಲಂದು ರೈತ ಉತ್ಪಾದಕ ಕಂಪನಿ. ಈ ಕಂಪನಿ ಪಲಂದು ಅಂದ್ರೆ ಏನು ಅಂತ ಬಹಳಷ್ಟು ಜನಕ್ಕೆ ಅನಿಸ್ತದೆ. ನಮ್ಮ ಭಾಗದಲ್ಲಿ ಉಳ್ಳಾಗಡ್ಡಿಯನ್ನ ನಾವು ಹೆಚ್ಚಾಗಿ ಬೆಳೆಯೋದ್ರಿಂದ ನಮ್ಮ ಕಂಪನಿ ಹೆಸರನ್ನ ಉಳ್ಳಾಗಡ್ಡಿ ಅಂತ ಇಟ್ಟಿದ್ದೇವೆ. ಪಲಂದು ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಉಳ್ಳಾಗಡ್ಡಿ. ಈ ಉಳ್ಳಾಗಡ್ಡಿಯಿಂದ ಏನ್ ಮಾಡಬಹುದು ಅನ್ನೋದಕ್ಕೆ ನಾನು ಕ್ಲೀನಿಂಗ್ ಗ್ರೇಡಿಂಗ್ ಅಂತ ಹೇಳುವಾಗ ನಾವು ನಮ್ಮ ಕೃಷಿ ಕೇಂದ್ರ ಸರ್ಕಾರದ ಕೃಷಿ ಸಂಸ್ಥೆಯಿಂದ ಡೈರೆಕ್ಟರ್ ಆಫ್ ಆನಿಯನ್ ಅಂಡ್ ಗಾರ್ಲಿಕ್ ರಿಸರ್ಚ್ ಸೆಂಟರ್ ಅಂತ ಪುಣೆಯಲ್ಲಿದೆ, ಅವರು ಸಂಶೋಧನೆ ಮಾಡಿದ ಒಂದು ಗ್ರೇಡಿಂಗ್ ಮಷಿನ್ ಅಂತ ಹೇಳ್ತೇವೆ. ಉಳ್ಳಾಗಡ್ಡಿನ ಸೈಜ್ ಮೇಲೆ ಸೆಪರೇಟ್ ಮಾಡೋದು ಇವತ್ತು ಎಲ್ಲರಿಗೂ ಮುಖ್ಯವಾದ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಲೇಬರ್ ಸಮಸ್ಯೆ. ನಾವು ಬೆಳಿತೇವೆ ಮಾಡ್ತೇವೆ ಯಾವುದಕ್ಕೂ ಕೂಡ ಲೇಬರ್ ಇಲ್ಲ ಅಂತ. ಹಾಗಾಗಿ ಮಷಿನರಿಗಳ ಅವಲಂಬನೆ ಅನಿವಾರ್ಯ, ಅಷ್ಟೇ ಅದು ಪರಿಣಾಮಕಾರಿಯಾಗಿ ಕೂಡ ಕೆಲಸ ನಿರ್ವಹಿಸ್ತಾ ಇದೆ. ಅಂತದೊಂದು ಗ್ರೇಡಿಂಗ್ ಮಷಿನ್ ಅನ್ನ ತಂದಿದ್ದೇವೆ. ಆ ಗ್ರೇಡಿಂಗ್ ಮಷಿನ್ ಅನ್ನ ಬೆಳಿಗ್ಗೆ ಒಬ್ಬ ರೈತ ತನ್ನ ಟ್ರ್ಯಾಕ್ಟರ್ಗೆ ಹಚ್ಕೊಂಡು ಹೋಗ್ತಾನೆ, ಅವನು ವಾಪಸ್ ತಂದಿಡ್ತಾನೆ ಸಾಯಂಕಾಲ ಅಷ್ಟೊತ್ತಿಗೆ. ಅವನು ಎಷ್ಟು ಟನ್ ಹಾಕತಾನೆ, ಹೇಗೆ ಮಾಡ್ಕೊತಾನೆ, ಟ್ರ್ಯಾಕ್ಟರ್ ಚಾಲಿತ ಗ್ರೇಡಿಂಗ್ ಮಷಿನ್ ಅದು. 200 ರೂಪಾಯಿ ಬಾಡಿಗೆ ಇಟ್ಟಿದೆ ಅವನು, ಆ ಮಷಿನ್ನ ಬಾಡಿಗೆ 200 ರೂಪಾಯಿ. ಸೊ ಬೆಳಿಗ್ಗೆ ಹೋಗಿದ್ರೆ ಅವನು 10 ಕ್ವಿಂಟಲ್ ಹಾಕೊಂಡ, ಅದಕ್ಕೆ ಉಳಿದದ್ದೆಲ್ಲ ನಮಗೆ ನೋಡಕ್ಕಾಗಲ್ಲ. ಟ್ರ್ಯಾಕ್ಟರ್ ತಗೊಂಡ್ಬರ್ಬೇಕು, ಅದನ್ನ ಹಚ್ಕೊಂಡ್ಬೇಕು, ಹೋಗ್ಬೇಕು, ವಾಪಸ್ ತಂದು ಕಂಪನಿ ಆಫೀಸ್ ಅಲ್ಲಿ ಇಡಬೇಕು. 200 ರೂಪಾಯಿ ಅಷ್ಟೇ. ಗ್ರೇಡಿಂಗ್ ಮಾಡ್ತದೆ, 5 ಸೈಜ್ಗಳಲ್ಲಿ ಗ್ರೇಡಿಂಗ್ ಆಗ್ತದೆ. ಒಂದು ತಾಸಿಗೆ ಸುಮಾರು 10-12 ಕ್ವಿಂಟಲ್ ಅದರಲ್ಲಿ ಗ್ರೇಡಿಂಗ್ ಆಗ್ತದೆ. ಕನಿಷ್ಠ 4 ಲೇಬರ್ಗಳು ಬೇಕಾಗ್ತಾರೆ, 2 ಬ್ಯಾಗ್ಗಳನ್ನು ಹಾಕ್ಲಿಕ್ಕೆ ತೆಗಿಲಿಕ್ಕೆ. 2 ಸೈಡ್ 5 ಸೈಜ್ದಂದ್ರೆ 10 ಚೀಲಗಳು ಎಟ್ ಎ ಟೈಮ್ ತುಂಬುತ್ತದೆ. ಒಬ್ರು ಮಾಲನ್ನು ಹಾಕ್ಲಿಕ್ಕೆ ಬೇಕಾಗ್ತದೆ, ಒಬ್ರು ತುಂಬಿ ಕೊಡ್ಲಿಕ್ಕೆ ಬೇಕಾಗ್ತದೆ. ಹೀಗೆ 4 ಜನ ಇದ್ರೆ 10-12 ಕ್ವಿಂಟಲ್ ಅವ್ರದ್ದು ಗ್ರೇಡಿಂಗ್ ಮಾಡಿಕೊಡ್ತದೆ. ಸೊ ಈ ರೀತಿಯಾದಂತ ಗ್ರೇಡಿಂಗ್ ಕ್ಲೀನಿಂಗ್ ಅನ್ನೋದು ನಮ್ಮ ಪ್ರಾಥಮಿಕ ಆದಂತದ್ದು ಒಂದು ಚಟುವಟಿಕೆ. ನಾವು ರೈತರು ನಮ್ಮ ಜಮೀನಲ್ಲೇ ಮಾಡಬಹುದಾದಂತದ್ದು, ಅದು ತೊಗರಿ ಇರಬಹುದು, ಮೆಕ್ಕೆಜೋಳ ಇರಬಹುದು, ಉಳ್ಳಾಗಡ್ಡಿ ಇರಬಹುದು, ಮೆಣಸಿನಕಾಯಿ ಇರಬಹುದು, ಯಾವುದೇ ವಸ್ತುವನ್ನ ಕ್ಲೀನಿಂಗ್ ಗ್ರೇಡಿಂಗ್ ಮಾಡಿದಾಗ ನಮಗೆ ಹೆಚ್ಚಿನ ಮೌಲ್ಯ ಸಿಗುತ್ತದೆ, ಬೆಲೆ ಸಿಗುತ್ತದೆ. ಇದನ್ನ 2ನೇ ಹಂತಕ್ಕೆ ತಗೊಂಡು ಹೋಗಿ ಅದನ್ನ ನಾವು ಮೌಲ್ಯವರ್ಧನೆ ಮಾಡುವುದು ಅಂತ ಹೇಳ್ತೇವೆ. ಸೊ ಇದರ ಬಗ್ಗೆ ಸಾಕಷ್ಟು ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು ನಮಗೆ ತರಬೇತಿ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ನಾವು ಏನ್ ಮಾಡಬೇಕು ಅನ್ನೋದು ನಮ್ಮಲ್ಲಿ ಸ್ಪಷ್ಟತೆ ಇದ್ರೆ, ನಾವು ಸುಮಾರು 3 ವರ್ಷದಿಂದ ಇದು ಕನಸು ಕಾಣ್ತಾನೆ ಇದ್ದೇವೆ, ನಾವು ಈರುಳ್ಳಿಯನ್ನ ಗ್ರೇಡಿಂಗ್ ಮಾಡಬೇಕು, ಈರುಳ್ಳಿಯನ್ನ ಸಂಸ್ಕರಣೆ ಮಾಡಬೇಕು, ಕತ್ತರಿಸಿ ಒಣಗಿಸಬೇಕು. ನಮ್ಮ ಭಾಗದಲ್ಲಿ ಅತಿ ಹೆಚ್ಚಂದ್ರೆ ಹೆಚ್ಚಾನೆಚ್ಚು ನಾವು 90% ಕೆಂಪು ಉಳ್ಳಾಗಡ್ಡಿಯನ್ನ ಬೆಳಿತೇವೆ. ಬೇರೆ ಬೇರೆ ತಳಿ ಇದೆ, ಅದರಲ್ಲಿ ಹಿಂಗಾರಿಗೆ ಬೇರೆ ಇದೆ, ಮುಂಗಾರಿಗೆ ಬೇರೆ ಇದೆ, ನಮಗೆ ಗೊತ್ತಿಲ್ಲ. ಅಂಗಡಿಗೆ ಹೋಗ್ತೇವೆ, ನಾವು ಬೇಕಾದಂತದ್ದು ಬೀಜ ಯಾವುದೋ ಒಂದು ಕಂಪನಿ ಹೆಸರು ಹೇಳ್ತೇವೆ, ಅಥವಾ ಅಂಗಡಿಯವನು ಹೇಳಿದ್ದನ್ನ ತಂದು ಬಿತ್ತು ಬಿಡ್ತೇವೆ, ಅದನ್ನ ಬಿತ್ತನೆ ಮಾಡ್ತೇವೆ ಅಥವಾ ಸಸಿ ಮಾಡಿ ನಾಟಿ ಮಾಡ್ತೇವೆ. ಅವುಗಳನ್ನೇ ಕೆಲವೊಬ್ಬರು ಪುನಃ ಬೀಜಕ್ಕಂತಾನೆ ಹಾಕೋತೇವೆ, ಯಾವ ತಳಿ ಅನ್ನೋದನ್ನೇ ನಾವು ಇಡ. ಆದರೆ ನಾವು ವಿಜ್ಞಾನಿಗಳ ಹತ್ರ, ಕೃಷಿ ವಿಶ್ವವಿದ್ಯಾಲಯ ಹತ್ರ, ಕೃಷಿ ವಿಜ್ಞಾನ ಕೇಂದ್ರದ ಸೈಂಟಿಸ್ಟ್ ಅವರ ಹತ್ರ ಯಾವ ಸಮಯಕ್ಕೆ ಯಾವ ತಳಿ ಸೂಕ್ತ, ಯಾವ ಕಂಪನಿಯ ಇಳುವರಿ ಹೇಗೆ ಬಂದಿದೆ ಅನ್ನೋದನ್ನ ತಿಳ್ಕೋಬೇಕು. ಸೊ ಇದೆಲ್ಲವನ್ನ ತಿಳ್ಕೊಂಡು ನಾವು ಪುರುಸಂಗಿ ಅನ್ನುವಂತಹ ವೆರೈಟಿ ಬೀಜಗಳನ್ನ ನಮ್ಮ ಕಂಪನಿ ಹೆಸರಲ್ಲೇನೆ ಬಿಡುಗಡೆ ಮಾಡಿದ್ದೇವೆ. ಇದು ಹಿಂಗಾರಿಗೆ. ಮುಂಗಾರಿಗೆ ಅಂತ ಡಿಒಜಿಆರ್ ಪುಣೆಯವರು ಸಂಶೋಧನೆ ಮಾಡಿದಂತ ಭೀಮಾ ಸೂಪರ್ ತಳಿಗಳನ್ನ ಬೀಜೋತ್ಪಾದನೆ ಮಾಡಿಸ್ತಾ ಇದ್ದೇವೆ. ಸೊ ನಮ್ಮ ಕಂಪನಿಯಿಂದನೇ ಇವತ್ತು ಬೀಜಗಳು ಎಲ್ಲ ಕಡೆಗೆ ಹೋಗಬೇಕು, ಬೀಜದಿಂದ ಶುರುವಾಗಿ ಬೀಜಕ್ಕೆ. ಸೊ ಬೀಜ ಆಯ್ತು, ಬಿತ್ತದ್ದಾಯ್ತು, ಕ್ಲೀನಿಂಗ್ ಆಯ್ತು, ಗ್ರೇಡಿಂಗ್ ಆಯ್ತು, ಪ್ರೊಸೆಸಿಂಗ್ ಅಂತ ಹೇಳ್ತೇವೆ, ಸಂಸ್ಕರಣೆ ಮಾಡುವಂತದ್ದು. ಈ ಕೆಂಪು ಉಳ್ಳಾಗಡ್ಡಿಯನ್ನ ನಾವು ಕತ್ತರಿಸಿ ಒಣಗಿಸಿ ಪ್ರಯೋಗ ಮಾಡಿದ್ದೇವೆ. ಕತ್ತರಿಸಿ ಒಣಗಿಸಿದಾಗ ಕೆಂಪು ಉಳ್ಳಾಗಡ್ಡಿದು ಸ್ವಲ್ಪ ಈ ಕೆಂಪನ ಬಣ್ಣ ಸ್ವಲ್ಪ ದಿನ ಆದಮೇಲೆ ಬ್ರೌನ್ ಆಗ್ತದೆ. ನೋಡುಗರಿಗೆ ಏನ್ ಅನಿಸ್ತದೆ ಅಂದ್ರೆ ಈ ಉಳ್ಳಾಗಡ್ಡಿ ಕೆಟ್ಟ ಹೋಗಿದೆ, ಹಾಳಾಗಿದೆ ಅನ್ನುವಂಥದ್ದು. ಅದನ್ನ ಪೌಡರ್ ಮಾಡಿದಾಗ ಅನಿಸಲ್ಲ, ಪೌಡರ್ ಮಾಡಿದಾಗ ಒಂದು ಪರ್ಪಲ್ ಅಥವಾ ಕೆಂಪ್ ಕಲರ್ ಅಲ್ಲಿ ಪೌಡರ್ ಆಗಿರ್ತದೆ. ಅದೇ ನಾವು ಬಿಳಿ ಉಳ್ಳಾಗಡ್ಡಿ, ನಮಗೆ ರಾಷ್ಟ್ರೀಯ ಸಂಶೋಧನಾ ಕೇಂದ್ರ ಪುಣೆ ಅವರು ಒಂದು 3 ತಳಿಯ ಉಳ್ಳಾಗಡ್ಡಿ ಬೀಜಗಳನ್ನ ಕೊಟ್ಟಿದ್ರು, ಭೀಮಾ ಶುಭ್ರ, ಭೀಮಾ ಸಫೇದ ಹಾಗೂ ಭೀಮಾ ಶ್ವೇತ ಅಂತ. ಈ 3 ತಳಿಗಳಲ್ಲಿ ಭೀಮಾ ಶ್ವೇತ ಅನ್ನೋದು ನಮಗೆ ಬಹಳ ಚೆನ್ನಾಗಿ ಬಂತಿಲ್ಲಿ. ಅದನ್ನ ಕತ್ತರಿಸಿ ಒಣಗಿಸಿದ್ದೇವೆ, ಒಣಗಿಸಿದ್ದನ್ನ ಫ್ಲೇಕ್ಸ್ ಅಂತೇವೆ ನಾವು. ಉಳ್ಳಾಗಡ್ಡಿಗೆ ಕತ್ತರಿಸಿದಾಗ ನಾವು ಉಪ್ಪಿಟ್ಟಿಗೋ ಪಲ್ಯಗೆ ಹಾಕುವಂತದ್ದು. ಸೊ ಆ ಸೈಜ್ ಅಲ್ಲಿ ಯಾವ ಶೇಪ್ ಅಲ್ಲಿ ಯಾವ ಸೈಜ್ ಅಲ್ಲಿ ನಾವು ಕತ್ತರಿಸ್ತೇವೆ ಅದು ಹಾಗೆ ಒಣಗ್ತದೆ. ಉಳ್ಳಾಗಡ್ಡಿಯ ಒಂದು ಗುಣಧರ್ಮ ಏನಂದ್ರೆ ಪುನಃ ಅದನ್ನ ನೀರಾಗ ಹಾಕಿದಾಗ ಅದು ಮತ್ತೆ ನೀರನ್ನ ಹೀರ್ಕೊಂಡು ರೆಡಿ ಆಗ್ತದೆ. ಹಾಗಾಗಿ ಆ ಬಿಳಿ ಉಳ್ಳಾಗಡ್ಡಿ ಫ್ಲೇಕ್ಸ್ ಅನ್ನ ಕೂಡ ಇಟ್ಕೊಂಡಿದ್ದೇವೆ, ಅದರದ್ದು ಪೌಡರ್ ಅನ್ನ ಮಾಡಿದ್ದೇವೆ. ಸೊ ಇಂಥದ್ದನ್ನ ಒಂದು ದೊಡ್ಡದಾಗಿ ಹಾಕಬೇಕು ಅಂತ ಒಂದು ಯೋಜನೆಯನ್ನ ಇಟ್ಕೊಂಡು ಈ ಕಂಪನಿ ಶುರು ಮಾಡಿದೆ. ಬರೀ ಉಳ್ಳಾಗಡ್ಡಿಗೆ ಮಾತ್ರ ಸೀಮಿತ ಆಗಿಲ್ಲ, ಒಂದು ರೈತ ಉತ್ಪಾದಕ ಕಂಪನಿ ಕನಿಷ್ಠ 2 ಮುಖ್ಯ ಬೆಳೆಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ. 2 ಮುಖ್ಯ ಬೆಳೆ ಅನ್ನುವಾಗ ನಾವು 2ನೇ ಬೆಳೆ ಆಗಿ ಲಿಂಬೆ ಹಣ್ಣನ್ನ ತಗೊಂಡಿದ್ದೇವೆ, ಸಂಸ್ಕರಣೆ ಮಾಡಬೇಕು. ಈ ನಮ್ಮ ರೈತ ಉತ್ಪಾದಕ ಕಂಪನಿ ತೋಟಗಾರಿಕಾ ಇಲಾಖೆಯಿಂದ ಅಮೃತ 2ನೇ ಯೋಜನೆಯಲ್ಲಿ ಅನುಷ್ಠಾನಗೊಂಡಿರುವಂತ. ಹಾಗಾಗಿ ಆ ಲಿಂಬೆ ಅಂದ್ರೆ ನನ್ನ ಮುತ್ತಗಿ ಗ್ರಾಮದಲ್ಲಿ ಲಿಂಬೆ ಬೆಳೆಗಾರರ ಸಂಖ್ಯೆ ಬಹಳ ಕಡಿಮೆ ಇದೆ. ನಾವೊಂದು ಸಂಸ್ಕರಣಾ ಘಟಕವನ್ನ ನನ್ನ ವೈಯಕ್ತಿಕವಾಗಿ ಹಾಕಿ ಅದನ್ನ ಕಂಪನಿಗೆ ಮ್ಯಾನೇಜ್ಮೆಂಟ್ಗೆ ಅಂತ ಕೊಟ್ಟಿದ್ದೇವೆ. ಅಲ್ಲಿ ನಿಂಬೆ ಹಣ್ಣು ಎಷ್ಟು ಬೇಕು ಅಷ್ಟು ಪ್ರಮಾಣದ ನಿಂಬೆ ಹಣ್ಣು ಸ್ಥಳೀಯವಾಗಿ ಸಿಕ್ಕಲ್ಲ. ಅದಕ್ಕೆ ನಾವು ಪಕ್ಕದಲ್ಲಿ ಇರುವ ಉಕ್ಕಲಿ ಗ್ರಾಮದಲ್ಲಿ ಅಲ್ಲಿ ಡೋಣಿ ಸಾಲು ಲಿಂಬು ಸಾವಯವ ರೈತ ಉತ್ಪಾದಕ ಕಂಪನಿ ಅಂತ ಒಂದು ಮಾಡಿದ್ದಾರೆ. ಆ ಕಂಪನಿಯ ಜೊತೆಗೆ ಒಂದು ಒಡಂಬಡಿಕೆ ಮಾಡಿಕೊಂಡಿದೆ. ಉದಾಹರಣೆಗೆ ಈ ಜನವರಿ 1ನೇ ತಾರೀಕಿನಿಂದ ಮಾರ್ಚ್ 31ರವರೆಗೆ ಲಿಂಬೆ ಹಣ್ಣನ್ನ ಅದರಲ್ಲೂ ಹಳದಿ ನಿಂಬೆ ಹಣ್ಣು ಅಂದ್ರೆ ಹೆಚ್ಚು ರಸ ಇರುತ್ತದೆ ಅದರಲ್ಲಿ ಹಣ್ಣಾಗಿರ್ತದೆ ಅಂತ ಲಿಂಬೆ ಹಣ್ಣನ್ನ ಕೆಜಿ ಮೇಲೆ ತಗೊಳ್ತೇವೆ. ನಾವು ಬಜಾರ್ಗೆ ಹೋದ್ರೆ ಡಾಗ್ ಲೆಕ್ಕದಲ್ಲಿ ಇರ್ತದೆ ಎಪಿಎಂಸಿಯಲ್ಲಿ, ಇಲ್ಲಿ ಕೆಜಿ ಲೆಕ್ಕಕ್ಕೆ ನಾವು ಫಿಕ್ಸ್ ಮಾಡಿದ್ದೇವೆ 25 ರೂಪಾಯಿ. ಕೆಲವು ರೈತರು ನಂದು ತಗೋತೀರಿ ಅಂದ್ರೆ ಅಂತ ಎಲ್ಲ ಚರ್ಚೆ ಮಾಡಿದ್ರು. ಚರ್ಚೆ ಮಾಡುವಾಗ ಅವರ ಅಭಿಪ್ರಾಯ, ನಾವು ಬಜಾರ್ಗೆ ಕೆಜಿ ಲೆಕ್ಕ ಹಿಡಿದ್ರೆ 10 ರೂಪಾಯಿ ಬೀಳಲ್ಲ ರೀ ಎಪಿಎಂಸಿಯಲ್ಲಿ, ನೀವು 25 ತಗೋತೀರಿ ಅಂದ್ರೆ ಒಳ್ಳೇದೇ ಆಯ್ತು ತಂದು ಕೊಡ್ತೇವೆ. ನಾನು ಹೇಳಿದೆ ವೈಯಕ್ತಿಕವಾಗಿ ರೈತರಿಂದ ನಾನು ತಗೊಳ್ತಾ ಇಲ್ಲ, ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ, ಯಾವುದಾದ್ರೂ ಒಂದು ರೈತ ಉತ್ಪಾದಕ ಕಂಪನಿಗೆ ನೀವು ಸದಸ್ಯರಾಗಿ, ನಮ್ಮಲ್ಲೇ ಸದಸ್ಯರಾಗಿ ಹೀಗೆ ಅಂತಿಲ್ಲ, ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಎಲ್ಲಿ ರೈತ ಉತ್ಪಾದಕ ಕಂಪನಿ ಇದೆಯೋ ಆ ಕಂಪನಿಗೆ ಸದಸ್ಯರಾಗಿ, ಆ ಕಂಪನಿಯಿಂದ ನನಗೆ ಕಂಪನಿಗೆ ಕೊಟ್ಟು, ಇಲ್ಲಿ ಕಂಪನಿಯ ಮಧ್ಯವರ್ತಿ ಆಗಲಿ, ಕಂಪನಿಯ ಉದ್ದೇಶ ರೈತನ ಅಭಿವೃದ್ಧಿಯಾಗಿದೆ. ಅಲ್ಲಿ ಎಪಿಎಂಸಿ ದಲ್ಲಾಳಿಗಳ ಉದ್ದೇಶ ಅದು ಇಲ್ಲ, ನೂರಾರು ದಲ್ಲಾಳಿಗಳನ್ನ ತಪ್ಪಿಸಿ ನೇರವಾಗಿ ರೈತರಿಂದ ರೈತರಿಗೋಸ್ಕರ ಅನ್ನೋದೇ ನಮ್ಮ ರೈತ ಉತ್ಪಾದಕ ಕಂಪನಿಯ ಉದ್ದೇಶ ಆಗಿದೆ. ಹಾಗಾಗಿ ಆ ಕಂಪನಿಗಳ ಮೂಲಕ ನಾವು ತಗೊಳ್ತೇವೆ. ಯಾವಾಗ ಯಾವ ದಲ್ಲಾಳಿಗಳು ಇಲ್ಲ, ನನಗೂ ದಲ್ಲಾಳಿ ಇಲ್ಲ, ತಗೊಳ್ಳುವವನಿಗೆ ಕೊಡುವವನಿಗೂ ದಲ್ಲಾಳಿ ಇಲ್ಲ, 4 ದುಡ್ಡು ಹೆಚ್ಚಿಗೆ ಕೊಟ್ಟರೆ ನನಗೆ ನುಕ್ಸಾನ ಇಲ್ಲ. ಹಾಗಾಗಿ ನಾನು ಇವತ್ತು ಕೆಜಿ ಲೆಕ್ಕಕ್ಕೆ 25 ರೂಪಾಯಿ ಕೆಜಿ ನಾನು ಹಣ್ಣು ನಿಂಬೆ ಹಣ್ಣನ್ನ ತಗೊಳ್ತಾ ಇದ್ದೇನೆ, 10 ರೂಪಾಯಿ ಕೆಜಿ ಪಪ್ಪಾಯಿ ಹಣ್ಣನ್ನ ತಗೊಳ್ತಾ ಇದ್ದೇನೆ. ಇದು ಎರಡನ್ನೂ ಕೂಡ ಸಂಸ್ಕರಣೆ ಮಾಡಿ ಆ ನಮ್ಮ ಸ್ಟಾಲ್ ಅಲ್ಲಿ ಇಟ್ಟುಕೊಂಡಿದ್ದೇವೆ. ತಾವುಗಳು ಕೆಲವೊಬ್ರು ನೋಡಿರಬಹುದು, ನೋಡದೆ ಇರುವವರು ಹೋಗಿ ಒಂದು ಸ್ವಲ್ಪ ನಿಂಬೆ ಜ್ಯೂಸ್ ಅನ್ನ ಕುಡೀರಿ. ಇವತ್ತು ನಿಂಬೆ ಜ್ಯೂಸ್ ಅಂದ ತಕ್ಷಣ ಅದಕ್ಕೆ ಏನೆಲ್ಲ ಸಂಸ್ಕರಣೆ ಅಳವಡಿಸಿಕೊಂಡಿದೆ, ನಾವು ನಿಂಬೆ ಹಣ್ಣನ್ನ ಕಟ್ ಮಾಡಬೇಕು, ಹಿಂಡಬೇಕು, ಬೀಜನ್ನ ತೆಗಿಬೇಕು, ಅದಕ್ಕೆ ಇಷ್ಟು ಉಪ್ಪು ಸಕ್ಕರೆ ಏಲಕ್ಕಿ ಬೇರೆ ಹಾಕಬೇಕು, ಇದನ್ನೆಲ್ಲವನ್ನ ಕಲಿಸಿ ಕುಡಿಬೇಕು. ಆದರೆ ಇವತ್ತು ನನ್ನ ನಿಂಬೆ ಹಣ್ಣಿನ ಜ್ಯೂಸು ಇದೆಲ್ಲವೂ ಪೌಡರ್ ರೂಪದಲ್ಲಿ ಒಂದು ಶ್ಯಾಚೆಟ್ ರೂಪದಲ್ಲಿ ಸಿಗ್ತದೆ, ಕೇವಲ 10 ರೂಪಾಯಿಗೆ ಒಂದು ಗ್ಲಾಸ್ ನೀರು, ಅದಕ್ಕೆ ನೀವು ಹಾಕಿ ಕಲಸಿ ಕುಡಿದ್ಬಿಡೋದು. ಉಪ್ಪು ಬೇಡ, ಸಕ್ಕರೆ ಬೇಡ, ಏನೂ ಬೇಡ, ಅದಕ್ಕೆ ನಿಂಬೆ ಹಣ್ಣಿನ ಪೌಡರ್ ಹಿಡ್ಕೊಂಡು ಎಲ್ಲವೂ ಅದರಲ್ಲಿ ಇದೆ. ಹಾಗೆ ಇದಕ್ಕೆ ಮೌಲ್ಯವರ್ಧನೆ, ಎಫ್ಪಿಒಗಳ ಉದ್ದೇಶ ಮೌಲ್ಯವರ್ಧನೆ ಆಗಿದೆ. ಎಫ್ಪಿಒದಲ್ಲಿ ಯಾವ ವಸ್ತು ಇವತ್ತು ಇಲ್ಲವೋ ಅದು ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗಿಲ್ಲ. ಈರುಳ್ಳಿ ಲಿಂಬೆ ಹಣ್ಣಿನಿಂದ ಮುಂದುವರಿದು ಇವತ್ತು ನಮಗೆ ಟೊಮೆಟೊ, ಮೊನ್ನೆ ಸುಮ್ಮನೆ ಎಪಿಎಂಸಿಯಲ್ಲಿ ನೋಡಿದೆನ, 100 ರೂಪಾಯಿಗೆ 20 ಕಿಲೋ ಟೊಮೆಟೊದು ಒಂದು ಟ್ರೇ. ನಾವು ಸಾಮಾನ್ಯವಾಗಿ ರೈತರಿಗೆ ಕಣ್ಣಲ್ಲಿ ನೀರು ಬರಬಹುದು, ಆ ಟೊಮೆಟೊನ್ನ ಹರಿದದ್ದು ಲೇಬರ್ ಚಾರ್ಜ್ ಹೊಂಡಲ್ಲ, ಅಷ್ಟು ಕಡಿಮೆ ರೇಟ್ಗೆ ನಾವು ಎಪಿಎಂಸಿಯಲ್ಲಿ ಇವತ್ತು ಟ್ರೇ ಗಟ್ಲೇನ. ಅದಕ್ಕೆ ನಾನು ನನ್ನ ಟೊಮೆಟೊ ಬೆಳೆಗಾರರಿಗೆ ಹೇಳಿದೆ, ನಾನು 200 ರೂಪಾಯಿಗೆ ಟ್ರೇ ತಗೊಳ್ತೇನೆ, ನಿಮ್ಗೆ 100 ರೂಪಾಯಿಗೆ ಎಪಿಎಂಸಿಯಲ್ಲಿ ನೀವು 100 ಅಂದ್ರೆ ಇನ್ನೂ ಕಡಿಮೆಗೆ ಕೊಟ್ಟು ಬಂದಿರ್ತಾನೆ ದಲ್ಲಾಳಿ ರೇಟ್. ಅದು ಕೊಡೋದಾದ್ರೆ ನಾನು 700 ರೂಪಾಯಿಗೆ ಟ್ರೇ ತಗೋತೇನೆ, ನನಗೆ ಕೊಡ್ರಿ. ಅದನ್ನ ಏನಿಲ್ಲ, ಕತ್ತರಿಸಿದ್ದೀನಿ ಒಣಾಕಿದ್ದೇನೆ, ಕತ್ತರಿಸಿದ್ದೀನಿ ಒಣಾಕಿದ್ದೇನೆ. ಹೇಗೆ ಒಣಗಿಸ್ತೀರಿ ಏನಂದ್ರೆ, ಒಂದು ಇದೇ ತರದ ಒಂದು ದೊಡ್ಡದಾದಂತಹ ಒಂದು ಪ್ಲಾಸ್ಟಿಕ್ ಮನೆ, ಅದಕ್ಕೆ ಟನಲ್ ಡ್ರೈಯರ್ ಅಂತ ಹಾಕಿ ಕೊಟ್ಟಿದ್ದೇವೆ. ಒಂದು ಡ್ರೈಯರ್ ಹಾಕೊಂಡಿದ್ದೇವೆ, ಅದರಲ್ಲಿ ಟ್ರೇ ಸಿಸ್ಟಮ್ ಅಲ್ಲಿ ಒಣಗಿಸ್ಲಿಕ್ಕೆ ವ್ಯವಸ್ಥೆ ಇದೆ. ಅದರಲ್ಲಿ ಏನಪ್ಪಾ ಅಂದ್ರೆ, ಹೊರಗಡೆಗಿಂತ ಒಳಗಡೆ ಬಂದ್ರೆ 15-20 ಡಿಗ್ರಿ ಟೆಂಪರೇಚರ್ ಹೆಚ್ಚಿಗಿರ್ತದೆ, ಬಿಸಿಲು ಬೇಗ ಒಣಗ್ತದೆ. ಎರಡನೇದು ಕ್ಲೀನ್ ಆಗಿ ಒಣಗ್ತದೆ. ನಾವು ರಸ್ತೆಯಲ್ಲಿ ಹೊರಗಡೆ ಜಮೀನಲ್ಲಿ ಒಣಗಿಸ್ತೇವೆ ಅಂದಾಗ ಧೂಳು, ಅದಕ್ಕೆ ಆಹಾರಕ್ಕೆ ಏನೆಲ್ಲ ಕಲ್ಮಶಗಳು ಸೇರಬೇಕು, ಎಲ್ಲವೂ ಸೇರೋ ಸಾಧ್ಯತೆಗಳಿವೆ. ಹೀಗಾಗಿ ಅಲ್ಲಿ ಅದನ್ನ ಒಣಗಿಸ್ತೇವೆ, ಒಣಗಿಸಿದ್ದನ್ನ ಪೌಡರ್ ಮಾಡ್ತೇವೆ. ಇವತ್ತು ನಿಂಬೆ ಹಣ್ಣಿನಿಂದ ಏನು ಮಾಡಬಹುದು ಅಂತದೊಂದು ಬಾರಣೆ ಭಾಗ ಎಲ್ಲ ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದೇವೆ. ನಿಂಬೆ ಜ್ಯೂಸ್ ಮಾಡ್ತೇವೆ, ಅದನ್ನ ಬಾಟಲ್ ಮಾಡ್ತೇವೆ. 1/4 ಲೀಟರ್ ಈ ನಿಂಬೆ ಹಣ್ಣಿನ ಬಾಟಲ್ಗೆ 50 ನಿಂಬೆ ಹಣ್ಣಿನ ರಸಕ್ಕೆ ಸಮಾನ ಆಗುತ್ತೆ, ಅಷ್ಟು ಇದರಲ್ಲಿ ನಿಂಬೆ ಜ್ಯೂಸ್ ಇರ್ತದೆ. ಇದನ್ನ ಅಡಿಗೆಗಾದ್ರೂ ಬಳಸಬಹುದು, ನಾವು ಜ್ಯೂಸ್ಗಾದ್ರೂ ಬಳಸಬಹುದು. ಅದಕ್ಕೆ ಸಕ್ಕರೆ ಪಾಕ ಮಾಡಿ ಮಿಶ್ರಣ ಮಾಡಿದ್ದೇನೆ, ಅದಕ್ಕೆ ಲೇಮನ್ ಸ್ಕ್ವಾಶ್ ಅಂತ ಹೇಳಿದ್ದೇನೆ. ಅದು ಕೂಡ ನನಗೆ 1:4 ಪ್ರಮಾಣದಲ್ಲಿ ನೀರನ್ನು ಹಾಕೊಂಡು ಕುಡಿಯುವಂತದ್ದು, ಅದನ್ನೇ ಪೌಡರ್ ಕನ್ವರ್ಟ್ ಮಾಡಿದ್ದೇನೆ. ಇನ್ನು ನಿಂಬೆ ಹಣ್ಣು ತೆಗೆದ ಮೇಲೆ ಅದರ ಸಿಪ್ಪೆ ಉಳಿದಿದೆ, ಸಿಪ್ಪೆಯನ್ನು ಕೂಡ ಒಣಗಿಸಿದ್ದೇವೆ. ಡ್ರೈಯರ್ ಅಲ್ಲಿ ಒಣಗಿಸಿದಂತಹ ಸಿಪ್ಪೆಯನ್ನು ನಾವು ಇವತ್ತು ಹೋದ ವರ್ಷ ಟೈಡ್ ಅನ್ನುವಂತ ಡಿಟರ್ಜೆಂಟ್ ಕಂಪನಿಗೆ ಕೊಟ್ಟಿದ್ದೇನೆ. ಈ ವರ್ಷ ನೋಡೋಣ, ಬೇರೆ ಬೇರೆ ಅವರ ಕಡೆಯಿಂದ ಬೇಡಿಕೆ ಬರ್ತಾ ಇದೆ ಈಗಾಗಲೇ. ಇನ್ನು ನಿಂಬೆ ಹಣ್ಣನ್ನ ನಾವು ತಂದು ಸಂಸ್ಕರಣೆ ಮಾಡೋದಕ್ಕಿಂತ ಮುಂಚೆ ನಮಗೆ ಮೇಡಮ್ ಅವರು ಕಲಿಸಿಕೊಟ್ಟಂತದ್ದು ಒಂದಂದ್ರೆ, ಯಾವುದನ್ನೇ ಆಗಲಿ ಸ್ವಚ್ಛವಾಗಿ ತೊಳಿಬೇಕು ಅಂತ. ಅದಕ್ಕೆ ತೊಳಿಲಿಕ್ಕೆ ಅಂತ ಒಂದು ಮಷೀನ್ ಇದೆ. ಆ ಮಷೀನ್ ಅಲ್ಲಿ ತೊಳೆಯುವಾಗ ಒಂದು ಕಂಡದಂದ್ರೆ, ನಮಗೆ ಲಿಂಬೆ ಹಣ್ಣು ಗಿಡ ಮುಳ್ಳು ಚುಚ್ಚಿರ್ತದೆ, ಚುಚ್ಚಿದಂತದ್ದು ಅಥವಾ ಪಂಚರ್ ಆದಂತ ಹಣ್ಣು ತೇಲ್ತವೆ, ಅಂತ ಹಣ್ಣನ್ನ ನಾವು ಜ್ಯೂಸಿಗೆ ಬಳಸಲ್ಲ. ಆ ಇಡೀ ಹಣ್ಣನ್ನ ಕೂಡ ಒಣಗಿಸ್ಲಿಕ್ಕೆ ಹಾಕಿದೆ. ಇನ್ನು ಬೀಜ ಉಳಿತದೆ, ಆ ಬೀಜ ಕೂಡ ನಮಗೆ ನರ್ಸರಿ ಸಸಿ ಮಾಡುವವರು ತಗೊಂಡು ಹೋಗ್ತಾ ಇದ್ದಾರೆ. ಆ ಬೀಜ ಸ್ವಲ್ಪ ಇಟ್ಕೊಂಡು ನಾನು ಸುಮಾರು 1/2 ಲೀಟರ್ದಷ್ಟು ಬೀಜದಿಂದ ಎಣ್ಣೆ ತೆಗೆದೆ. ಆ ಎಣ್ಣೆಯನ್ನ ಇಲ್ಲಿ ನಮ್ಮ ಡಾಕ್ಟರ್ ಬೆಳಗಾವಿ ಅಂತ ಇದ್ದಾರೆ ಬಾಗಲಕೋಟೆ ರೋಡಲ್ಲಿ, ಸರ್ ಯಾವುದಾದ್ರೂ ಆಯುರ್ವೇದಕ್ಕೆ ಬರ್ತದ ಇದನ್ನ ನೋಡಿ ಅಂತ ಕೊಟ್ಟಿದ್ದೇನೆ. ಹೀಗೆ ಲಿಂಬೆ ಹಣ್ಣಿನ ಪ್ರತಿಯೊಂದು ವಸ್ತುಗಳು ಕೂಡ ಉಪಯೋಗ ಆಗ್ತಾ ಇದೆ. ಹಾಗೆ ಈರುಳ್ಳಿ, ಈರುಳ್ಳಿ ಅಂದ ತಕ್ಷಣ ನಮಗೆ ಹೊರಗಡೆದು ಸಾಮಾನ್ಯವಾಗಿ ಸಿಪ್ಪೆ, ನಮ್ಮ ಹೆಣ್ಮಕ್ಕಳು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಅದನ್ನು ಹೆರಚಿ ಕಟ್ ಮಾಡುವಾಗ ಈ ಕಡೆ ಬೇರಿದ್ದದ್ದು, ಆ ಕಡೆ ಪಾಚಿ ಇದ್ದದ್ದು, ಮೇಲಿನ ಸಿಪ್ಪೆ ಎಲ್ಲ, ಅದು ಒಳ್ಳೆ ಗೊಬ್ಬರ ಆಗ್ತದೆ. ಸುಮ್ಮನೆ ನಾವು ಅದನ್ನ ನೀರಲ್ಲಿ ಹಾಕಿ ರಾತ್ರಿ ಇಟ್ಟು ಬೆಳಿಗ್ಗೆ ನಮ್ಮ ಮನೆಯಲ್ಲಿಯೇ ಇಂಥ ಕುಂಡಲಿಗೆ ಹಾಕ್ರಿ ನೀವು, ಒಳ್ಳೆ ಗೊಬ್ಬರ ಆಗ್ತದೆ. ಸೊ ಅದರಲ್ಲಿ ಗೊಬ್ಬರದ ಅಂಶ ಹೇರಳವಾಗಿರೋದ್ರಿಂದ ಅಂತ ಸಿಪ್ಪೆಯನ್ನ ಕೂಡ ಉಪಯೋಗಿಸಬಹುದಾಗಿ, ಯಾವುದನ್ನು ಈರುಳ್ಳಿಯಲ್ಲಿ ಕೂಡ ವೇಸ್ಟ್ ಮಾಡ್ತಾ ಇಲ್ಲ. ಹಾಗೆ ಎಲ್ಲರ ಬೆಳೆದಂತ ರೈತರ ಈರುಳ್ಳಿಯನ್ನ ನಮ್ಮ ಕಂಪನಿ ಎಲ್ಲವನ್ನ ಸಂಸ್ಕರಣೆ ಮಾಡುವ ಸ್ಥಿತಿಯಲ್ಲಿ ಇವತ್ತು ಇಲ್ಲ, ಮುಂದೊಂದು ದಿನ ಖಂಡಿತ ಆಗ್ತೇವೆ. ಇವತ್ತು ಇಲ್ಲ ಅಂದದಕ್ಕೆ ಏನ್ ಮಾಡ್ತೇವೆ, ನಾವು ತಿರುಪತಿ, ಚೆನ್ನೈ, ಕನ್ಯಾಕುಮಾರಿ, ಬೆಂಗಳೂರು ಹಿಡ್ಕೊಂಡು ಎಲ್ಲ ಕಡೆನು ಲಾರಿ ಲೋಡ್ಗಳಲ್ಲಿ ಕಂಪನಿಯಿಂದ ಕಂಪನಿಗೆ ಮಾರಾಟ ಮಾಡ್ತೇವೆ. ಒಂದು ಅಂದ್ರೆ ವಿಶೇಷವಾಗಿ ನಮ್ಮಲ್ಲಿ ಗ್ರೇಡರ್ ಇರೋದ್ರಿಂದ, ಅದನ್ನ ಸೈಜ್ ಮೇಲೆ ಸೆಪರೇಟ್ ಮಾಡೋದ ಇರೋದ್ರಿಂದ ಎಲ್ಲವನ್ನ ಕ್ಲೀನ್ ಆಗಿ ಕೆಟ್ಟದ್ದನ್ನ ತೆಗೆದುಹಾಕಿ ಒಳ್ಳೆ ಬ್ಯಾಗ್ ಅನ್ನ ಮಾಡಿದಾಗ ಒಳ್ಳೆ ರೇಟ್ ಸಿಗ್ತದೆ. ಉಳಿದಿರೋ ಹಣದಲ್ಲಿ 1 ರೂಪಾಯಿ ಉಳಿತಂದ್ರೆ 10 ಪೈಸಾ ಕಂಪನಿಗೆ ಇಟ್ಕೊಂಡು 90 ಪೈಸಾ ರೈತನಿಗೆ ಕೊಡುತ್ತೆ. ಹೀಗಾಗಿ ರೈತನಿಗೆ ಕೂಡ ಅನುಕೂಲ ಸ್ಥಿತಿ ಆಗ್ತಾ ಇದೆ ರೈತ ಉತ್ಪಾದಕ ಕಂಪನಿಯಿಂದ. ಅದು ಈರುಳ್ಳಿ ಇರಬಹುದು, ಲಿಂಬೆಹಣ್ಣು ಇರಬಹುದು, ಯಾವುದೇ ಒಂದು ವಸ್ತುವನ್ನ. ಇತ್ತೀಚೆಗೆ ನಾವು ಮೆಕ್ಕೆಜೋಳವನ್ನ ಕೂಡ ಕಂಪನಿಗಳಿಗೆ ಸರಬರಾಜು ಮಾಡಿದ್ದೇವೆ ಎಲ್ಲ ರೈತರಿಂದ ತಗೊಂಡು. ರೈತರು ಕೊಡುವಾಗ ಅಷ್ಟೇ, ತಾವುಗಳು ಕೂಡ ಕೊಡುವಾಗ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಏನಪ್ಪಾ ಅಂದ್ರೆ, ತಗೋತಾರೆ ಬಿಡು ಅಂತ. ನಮ್ಮ ರೈತರೇ ನಮಗೆ ಕೆಲವೊಮ್ಮೆ ಮೋಸ ಕೂಡ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸ್ವತಃ ನಾವು ರೈತರ ಮನೆ ಬಾಗಿಲಿಗೆ ಹೋದಾಗ ನಿಮ್ಮ ಹತ್ರ ಬಂದು ವಸ್ತುವನ್ನ ನೋಡುವಾಗ ನಾವು ಗೌಡನ ಹಾಗೆ ಮಾತಾಡ್ತೇವೆ ಎಲ್ಲ. ಅದಕ್ಕೆ ಹೇಳುವಂತ ರೇಟ್ ಇರಬಹುದು, ಮತ್ತೊಂದಿರಬಹುದು, ಆದ್ರೆ ಕ್ವಾಲಿಟಿ ಕೊಡುವಾಗ ನಾವು ಗೌಡ ಆಗಿರಬೇಕು. ನಾವು ಅದೇ ರೀತಿಯ ಕ್ವಾಲಿಟಿಯನ್ನ ಕೊಡಲ್ಲ, ಸ್ವಲ್ಪ ಮೋಸ ಮಾಡಲಿಕ್ಕೆ ನೋಡ್ತೇವೆ. ದಯವಿಟ್ಟು ಅದನ್ನು ಯಾವತ್ತೂ ಮಾಡಕ್ ಹೋಗಬೇಡಿ. ಅದೇ ನಾವು ಎಪಿಎಂಸಿಯಲ್ಲಿ ತಗೊಂಡು ಹೋದಾಗ ಆ ದಲ್ಲಾಳಿ ಮುಂದೆ ನಾವು ಚಪರಾಶಿಗಳಾಗಿರ್ತೇವೆ. ಅವನು ಹೇಳಿದ ರೇಟ್ ಸರಿ, ಅದರಲ್ಲಿ ಮತ್ತೆ ಕಮಿಷನ್ ಅವನಿಗೆ, ಅಲ್ಲಿದ್ದ ರೇಟ್ ಚೌಕಾಸಿ ಮಾಡಲ್ಲ. ಸೊ ಅದಕ್ಕೆ ರೈತ ಉತ್ಪಾದಕ ಕಂಪನಿಗಳಲ್ಲಿ ನೀವೇ ಮಾಲೀಕರು, ನೀವೇ ನಿರ್ದೇಶಕರುಗಳು, ನಿಮ್ಮದೇ ಕಂಪನಿ ಅದಾಗಿರ್ತದೆ. ದಯವಿಟ್ಟು ಒಳ್ಳೆ ಮಾಲನ್ನ ಕೊಡಿ ಸಾಧ್ಯ ಆದಷ್ಟು. ಅದು ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಅನ್ನು ಸೆಪರೇಟ್ ಮಾಡಿ ಕೊಡಿ. ಇದು ಸೆಕೆಂಡ್ ಗ್ರೇಡ್, ಇದನ್ನೇ ಬೇರೆ ಕೊಡಿ. ಎಲ್ಲವನ್ನ ಮಿಶ್ರ ಮಾಡಿ ಕೊಟ್ಟಾಗ ಕಂಪನಿಗೆ ಕೂಡ ಕೆಟ್ಟ ಹೆಸರು ಬರ್ತದೆ, ಹಾಗೆ ನಮಗೆ ಮುಂದೆ ಆ ವ್ಯವಹಾರವನ್ನ ನಡೆಸಿಕೊಂಡು ಹೋಗಕ್ಕಾಗಲ್ಲ. ಹೀಗೆ ನಾವು ಕಳೆದ 2 ವರ್ಷದ ಅವಧಿಯಲ್ಲಿ ಕಂಪನಿಗೆ ಏನಿಲ್ಲಪ್ಪ ಅಂದ್ರೆ, ಈಗ ಹೋದ ವರ್ಷದ ನಮ್ಮ ಟ್ರಾನ್ಸಾಕ್ಷನ್ ಬಂದು 1.5 ಕೋಟಿ ರೂಪಾಯಿ ದಾಟಿತ್ತು. ಈಗಾಗಲೇ ಈ ವರ್ಷದ 2024-25 2 ಕೋಟಿಯನ್ನ ದಾಟಿದ್ದೇವೆ. ಬೈ March 31 3 ಕೋಟಿಯನ್ನ ದಾಟಿ ವ್ಯವಹಾರವನ್ನ ಮಾಡ್ತೇವೆ ಅನ್ನೋ ನಂಬಿಕೆ ನಮಗಿದೆ. ಇದರಲ್ಲಿ ಯಾರದೇ ಕೂಡ 10 ಪೈಸೆಯ ಅನುದಾನ ಆಗಲಿ ಸಾಲ ಆಗಲಿ ಇಲ್ಲ. ತೋಟಗಾರಿಕಾ ಇಲಾಖೆ ಸ್ಪಾನ್ಸರ್ಶಿಪ್ ಅಲ್ಲಿ ನಮಗೆ ಏನಪ್ಪಾ ಅಂದ್ರೆ, ಇದುವರೆಗೆ 5 ತಿಂಗಳ ಸಿಇಒ ಸಂಬಳ ಮಾತ್ರ ಬಂದಿದೆ. ಇವತ್ತು ಜಿಲ್ಲೆಯಲ್ಲಿ ದುರ್ದೈವ ಅಂದ್ರೆ ಸುಮಾರು 55ಕ್ಕಿಂತ ಹೆಚ್ಚಿನ ರೈತ ಉತ್ಪಾದಕ ಕಂಪನಿಗಳು ಸ್ವರಿಗೆ ಹೋಗ್ತಾ ಇದ್ದಾವೆ. ಈ ವ್ಯವಹಾರವನ್ನ ಶುದ್ಧ ಮಾಡಲಿಕ್ಕೆ ಇದಕ್ಕೆ ನಿರ್ದೇಶಕರು ಕಾರಣ ಇರಬಹುದು, ಅದರ ಸದಸ್ಯರು ಕಾರಣ ಇರಬಹುದು. ಒಳ್ಳೆ ಮಾಲನ್ನ ಕೊಡದೇ ಇದ್ದಾಗ ಕೂಡ ಹಾಳಾಗ್ತದೆ ಅಂತ ಹೇಳಿದೆ. ಸೊ ಈ ಎಲ್ಲ ಅನುಭವಗಳನ್ನ ನಾವು ನೋಡುವಾಗ, ನಮ್ಮಲ್ಲಿ ಬೇರೆ ಬೇರೆ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನ ಮಾಡ್ಕೊಂಡಿದ್ದೇವೆ, ಈರುಳ್ಳಿ ಬೀಜದ ಗಡ್ಡಿಯನ್ನ ಸಂಗ್ರಹಣೆ ಮಾಡುವಂತದ್ದೊಂದು ಮಾಡಿಕೊಂಡಿದ್ದೇವೆ. ಈರುಳ್ಳಿಯನ್ನ ಆ ಹೊರಗಡೆ ಸಿಪ್ಪಿಯನ್ನ ಗಟ್ಟಿಗೊಳಿಸೋದು, ನಮ್ಮ ಇದರ ಭಾಷೆಯಲ್ಲಿ ಕ್ಯೂರಿಂಗ್ ಅಂತ ಹೇಳ್ತೇವೆ ನಾವು, ಅಂಥದ್ದನ್ನ ಒಂದು ಘಟಕವನ್ನು ಹಾಕೊಂಡಿದ್ದೇವೆ. ಬೇರೆ ಬೇರೆ ಎಲ್ಲ ನರ್ಸರಿಯನ್ನ ಹಾಕೊಂಡಿದ್ದೇವೆ. ಸಾಕಷ್ಟು ಜನ ನಮ್ಮ ರೈತರಿಗೆ ಇವತ್ತೊಂದು 20 ಎಕರೆಯಷ್ಟು ಭೀಮಾ ಸೂಪರ್ ಬೀಜೋತ್ಪಾದನೆಯನ್ನ ಮಾಡಿಸ್ತಾ ಇದ್ದೇವೆ. ಹೀಗೆ ರೈತರ ಒಟ್ಟಾರೆ ಈ ಕೊಡುತುಗಳು ವ್ಯವಹಾರ ಅನ್ನುವಾಗ ನೀಟಾಗಿ ಸ್ವಚ್ಛವಾಗಿ ಇರಬೇಕು. ಸೊ ಎಲ್ಲ ರೀತಿಯ ತರಕಾರಿಗಳನ್ನ ಕೂಡ ನಾನು ಟೊಮೆಟೊದ ಒಂದು ಉದಾಹರಣೆ ಕೊಟ್ಟೆ. ಕೆಲವು ಸಲ ಕೊತ್ತಂಬರಿ ಬೆಲೆ ಬಿದ್ದು ಹೋಗಿರ್ತದೆ, ಕೆಲವು ಸಲ ಇನ್ನೊಂದು ಬಿದ್ದು ಹೋಗಿರ್ತದೆ. ನಾನು ನಿಮಗೆಲ್ಲ ಆಶ್ಚರ್ಯ ಅನಿಸಬಹುದು, ಹಾವೇರಿಯಲ್ಲಿ ಒಂದು ಸುನಂದ ಎಂಟರ್ಪ್ರೈಸ್ ಅಂತ ಇದೆ, ಬ್ಯಾಡಗಿಯಲ್ಲಿ ಬಸವರಾಜ್ ಶೆಟ್ಟರ್ ಅಂತ ಅದರದು MD ಇದ್ದಾರೆ. ತಿಂಗಳಿಗೆ 1-1.5 ಕ್ವಿಂಟಲ್ ಕರಿಬೇವಿನ ಪುಡಿಯನ್ನ ಅವರಿಗೆ ಕಳಿಸ್ತೇನೆ. 155 ರೂಪಾಯಿಗೆ 1 ಕೆಜಿ ಕರಿಬೇವಿನ ಪೌಡರ್. ಕರಿಬೇವು ನಾವು ತರ್ತೇವೆ, ಒಣಗಿಸಿದ್ದೇವೆ, ಅದನ್ನೇ ಪೌಡರ್ ಮಾಡಿದ್ವಿ. ಅವರಿಗೆ ಪೌಡರ್ ರೂಪದಲ್ಲಿ ಬೇಕಾಗಿದೆ, ಪೌಡರ್ ರೂಪದಲ್ಲಿ. ಈ ಕರಿಬೇವನ್ನ ನಾವು ಎಲ್ಲಿ, ನಿಮ್ಮಂತ ರೈತರು ಕೆಜಿ ಗಟ್ಟಲೆ ತಗೊಳ್ಳೋದಿದೆ, ಅವ್ರದ್ದು ಎಷ್ಟಿದೆ ಅಷ್ಟನ್ನ ಅಲ್ಲಿ ಒಣಗಿಸೋದು, ಒಣಗಿದ್ದನ್ನ ಪೌಡರ್ ಮಾಡೋದು, ಅದಕ್ಕೆ ಒಂದು ಮಷಿನ್ ಆಧಾರಿತ ಸಾಣಿಗೆ ಇದೆ, ಸೊ ಅದರಲ್ಲಿ ಸಾಣಿಗೆಗೆ ಹಾಕಿಬಿಟ್ಟು ಕಳಿಸಿಕೊಡ್ತೇವೆ. ಹೀಗೆ ವ್ಯವಹಾರನ್ನ ಎಲ್ಲ ತರಕಾರಿಗಳನ್ನ ಎಲ್ಲ ಕಾಳು ಕಡಿಗಳನ್ನ ವ್ಯವಹಾರ ಮಾಡಲಿಕ್ಕೆ, ರೈತನಿಗೆ ಬೇಕಾದ ಅನುಕೂಲತೆಗಳನ್ನ ಮಾಡಲಿಕ್ಕೆ ರೈತ ಉತ್ಪಾದಕ ಕಂಪನಿಗಳು, ಇವುಗಳು ಪ್ರಾರಂಭವಾದಾಗಿನಿಂದ ರೈತರಿಂದ ರೈತರಿಗೋಸ್ಕರ ಅನ್ನುವಂಥದ್ದು, ರೈತ ಬೆಳೆದ ಮಾಲನ್ನ ತಗೊಳ್ಳೋದು, ನೇರವಾಗಿ ರೈತನಿಗೆ ತಲುಪೋ ಹಾಗೆ ಮಾಡುವಂಥದ್ದು. ಇದಲ್ಲದೇ ಇವತ್ತು ಮಾರ್ಕೆಟ್ ಅನ್ನುವಾಗ, ಇವತ್ತೇ ನನ್ನ ಜೊತೆಗೆ ಈ ಇದುವರೆಗೆ ಕೂಡ ಒಬ್ರು ಬಂದಿದ್ರು, ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೇನೆ, ನನಗೆ ನಿಮ್ಮ ಪ್ರಾಡಕ್ಟ್ ಅನ್ನ ವೈಟ್ ಲೇಬಲ್ ಅಲ್ಲಿ ಕೊಡ್ತೀರಾ, ಲೇಬಲ್ ಅನ್ನುವಾಗ ಏನು, ಬ್ರ್ಯಾಂಡ್. ಇವತ್ತು ನಮ್ಮ ಪಲ್ಲಂದು ರೈತ ಉತ್ಪಾದಕ ಕಂಪನಿಯ ಬ್ರ್ಯಾಂಡ್ ಬಂದು ವಿ ಜಾಯ್. ವಿ ಅಂತಂದ್ರೆ ನಾವು ಅನ್ನುವ ಅರ್ಥವನ್ನ ಕೊಡ್ತದೆ ಇಂಗ್ಲಿಷ್ ಅಲ್ಲಿ. ನಾವು ಅನ್ನುವಾಗ ಬೆಳೆಯುವವ, ಅದನ್ನ ಪ್ರಾಸೆಸಿಂಗ್ ಮಾಡುವವ, ಸಂಸ್ಕರಣೆ ಮಾಡುವವನು, ಅದನ್ನ ಮಾರ್ಕೆಟ್ ಮಾಡುವವನು, ಕೊನೆಗೆ ಅದನ್ನ ಉಪಯೋಗಿಸುವವನು, ಹೀಗೆ ಒಂದು ಚೈನ್ ಇದೆ, ಆ ಲಿಂಕ್ ಇದೆ ಎಲ್ಲರ ಮಧ್ಯದಲ್ಲಿ. ಇವರೆಲ್ಲರೂ ಕೂಡ ಖುಷಿಯಾಗಿರಬೇಕು ಅಂತ ವಿ ಜಾಯ್ ಅನ್ನುವ ಬ್ರ್ಯಾಂಡ್ ಅನ್ನ ಮಾಡಿದ್ದೇವೆ ನಾವು. ಎಲ್ಲರೂ ಖುಷಿಯಾಗಿರ್ಬೇಕು, ಇಲ್ಲಿ ಯಾರೊಬ್ಬನಿಗೆ ಕೂಡ ನೇ ಆಗಬಾರದು. ಸೊ ಈ ಬ್ರ್ಯಾಂಡ್ ಅಲ್ಲಿ ಎರಡನೇದು ವಿ ಅನ್ನುವಾಗ ನನ್ನ ಜಿಲ್ಲೆಯ ಹೆಸರು ವಿಜಯಪುರ, ನನ್ನ ವಿಜಯಪುರ ಜಿಲ್ಲೆ ಖುಷಿಯಾಗಿರಲಿ. ಹಾಗೇನೆ ಇಲ್ಲಿ ಸರ್ ಅವರು ನನ್ನ ಪರಿಚಯ ಮಾಡಿಕೊಡುವಾಗ 250ಕ್ಕಿಂತ ಹೆಚ್ಚು PMFME ಘಟಕಗಳನ್ನ, ಉದ್ದಿಮೆಗಳನ್ನ, ಕೃಷಿ ಆಧಾರಿತ ಉದ್ದಿಮೆಗಳನ್ನ ಸ್ಥಾಪನೆಗೆ ಅನುಕೂಲ ಮಾಡಿಕೊಟ್ಟಂತದ್ದು. ಇದರಲ್ಲಿ ಸಾಕಷ್ಟು ಜನ ಇವತ್ತು, ಅದರಲ್ಲೂ ಉಪ್ಪಿನಕಾಯಿಯನ್ನ ಘಟಕಗಳನ್ನ ನಾನೇನು ಹಾಕ್ಸಿದ್ದೇವೆ ಪ್ರಾರಂಭದಲ್ಲಿ, ಅವರುಗಳಿಗೆ ಒಂದು ಲಿಮಿಟ್ ಇದೆ, ಮಾರಾಟ ಮಾಡಲಿಕ್ಕೆ ಬ್ರ್ಯಾಂಡ್ ಮಾಡಕ್ಕಾಗಿಲ್ಲ, ತಮ್ಮ ಊರು ಅಥವಾ ತಮ್ಮ ಪಂಚಾಯಿತಿ ಇನ್ನೊಂದು ಊರು ದಾಟಿಕೊಂಡು ಮುಂದೆ ಹೋಗಿ ಮಾರಾಟ ಮಾಡಕ್ ಆಗ್ತಾ ಇಲ್ಲ. ಅಂತವ್ರ ಹತ್ರ ಮೇಡಮ್ ಅವರ ಹತ್ರ ಇದೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ತರಬೇತಿ ಕೊಡಿಸಿ ಉಪ್ಪಿನಕಾಯಿ ಘಟಕಗಳನ್ನು ಹಾಕ್ಸಿದ್ದೇವೆ. ಆ ಉಪ್ಪಿನಕಾಯಿಯನ್ನ ಕೂಡ ತಗೊಂಡು ನಮ್ಮ ಬ್ರ್ಯಾಂಡ್ ಅಡಿಯಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದೇವೆ. ನಾನಾಗ್ಲೇ ಹೇಳಿದೆ, ಅವರೂ ಖುಷಿಯಾಗಿರಬೇಕು, ನಾವು ಖುಷಿಯಾಗಿರಬೇಕು, ಉಪಯೋಗಿಸುವವನು ಖುಷಿಯಾಗಿರಬೇಕು, ಬೆಳೆದವನು ಖುಷಿಯಾಗಿರಬೇಕು, ಹೀಗೆ ಎಲ್ಲರಿಗೂ 1 ಪೈಸೆಯಲ್ಲಿ ಹಂಚಿಕೆ ಆಗಬೇಕು, ಆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಹೀಗಾಗಿ ಎಲ್ಲರ ಪ್ರಾಡಕ್ಟ್ಗಳನ್ನ, ಉತ್ಪಾದನೆಗಳನ್ನ ತಗೊಳ್ಳುವಂಥದ್ದು, ಹೆಚ್ಚು ನಾವು ಮೌಲ್ಯವರ್ಧನೆ ಮಾಡಿ ಕಂಪನಿಗಳ ಮೂಲಕ ಮಾರುಕಟ್ಟೆ ಮಾಡುವಂಥದ್ದು. ಅದಕ್ಕೋಸ್ಕರನೇ ಇವತ್ತು ಕೃಷಿ ಇಲಾಖೆ ಸಾಕಷ್ಟು, ತೋಟಗಾರಿಕೆ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರಗಳು ಇವತ್ತು FEOಗಳನ್ನ ಸೃಷ್ಟಿ ಮಾಡಿದರೆ, ರಚನೆಯನ್ನ ಮಾಡಿದರೆ, ಅಂತ FEOಗಳಿಗೆ ನಾವುಗಳು ಸದಸ್ಯರಾಗಿ, ಆಕ್ಟಿವ್ ಸದಸ್ಯರಾಗಿ ಅಂತ ಹೇಳ್ತೇನೆ ನಾನು. ಅಂದ್ರೆ ಸುಮ್ಮನೆ 1,000 ರೂಪಾಯಿ ಸದಸ್ಯತ್ವ ಶುಲ್ಕ ಕೊಟ್ಟು ಮನೆಯಲ್ಲೇ ಮನ್ಕೊಂಡ್ರು ಕೂಡ ಆಗಲ್ಲ, ನಾವು ಹೋಗ್ಬೇಕು, ಕೇಳಬೇಕು, ನಮಗೆ ಹೀಗೆ ಬಂದಿದೆ, ಅಷ್ಟು ಮಾತ್ರ ಅಲ್ಲ, ವಿಜ್ಞಾನಿಗಳನ್ನ ಕರೆಸಿ ಕಾಲಕಾಲಕ್ಕೆ ಅವರಿಗೆ ವಿಚಾರಗೋಷ್ಠಿಯನ್ನ ಇಡುವಂತದ್ದು. ವಿಜ್ಞಾನಿಗಳ ಹತ್ರ ಅನುಭವದ ಸಂಪನ್ಮೂಲನೇ ಇದೆ. ಅದನ್ನ ನಮ್ಮ ರೈತರಿಗೆ ತಲುಪಿಸಬೇಕಂದ್ರೆ ನಾವು ಒಂದು ಸಣ್ಣದ ಮಾಡಬೇಕಾದ ಕೆಲಸ, ಕಾರ್ಯಕ್ರಮಗಳನ್ನ ನಮ್ಮ ರೈತರಿಗೋಸ್ಕರ ಆಯೋಜನೆ ಮಾಡಬೇಕು. ಅವರು ಅಲ್ಲಿಂದ ನಮ್ಮವರೆಗೆ ಬಂದು ವಿಷಯವನ್ನ ತಿಳಿಸಿಕೊಡ್ತಾರೆ. ಸೊ ಅಂತ ಕೆಲಸಗಳನ್ನ ಮಾಡಿ ನಮ್ಮ ಕಂಪನಿಗಳನ್ನ ಸದೃಢಗೊಳಿಸೋಣ. ಈ ಏನು ನಾನು ಖರೀದಿ ಹಾಗೂ ಮಾರಾಟ ಮಾಡುವ ನಮ್ಮ ಅಲ್ಪ 2 ವರ್ಷದ ಅನುಭವ ಮಾತ್ರ ಇದು. ನಮ್ಮ ಹಳ್ಳಿಗಳಲ್ಲಿ ಇವತ್ತು ಹಿಟ್ಟಿನ ಗಿರಣಿಗಳಿದೆ. ನನ್ನ ಮನೆಯಲ್ಲಿದ್ದದ್ದು ಜೋಳನೋ ಗೋಧಿನೋ ಒಯ್ತೀನಿ, ರವಾ ಬೇಕಾ ಹಿಟ್ಟು ಬೇಕಾ ಏನು ಬೇಕು ಅಂತ ಮಾಡಿಸ್ಕೊಂಡು ಅದಕ್ಕೆ ಅಂತ ಇಷ್ಟು ಬಾಡಿಗೆ ರೂಪದಲ್ಲಿ ಕೊಟ್ಟು ಬರ್ತೇನೆ. ಹಾಗೇನೆ ಇವತ್ತು ನನ್ನ ಸಂಸ್ಕರಣಾ ಘಟಕ ಆಗಿರಬಹುದು ಅಥವಾ ಇದೇ ಯೋಜನೆಯಲ್ಲಿ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಧಾರವಾಡ ವಿಶ್ವವಿದ್ಯಾಲಯದ ಮೂಲಕ ಒಂದು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಕೂಡ ಆಗ್ತಾ ಇದೆ, ಕಾಮನ್ ಫೆಸಿಲಿಟಿ ಸೆಂಟರ್. ಈ 2 ಘಟಕಗಳಲ್ಲಿ ನನ್ನಲ್ಲಿ ಕೂಡ ನಾನು ಅವಕಾಶ ಮಾಡಿಕೊಡ್ತೇನೆ. ನೀವು ಇವತ್ತು ನಿಮ್ಮ ನಿಂಬೆಹಣ್ಣನ್ನ ತಂದು ನನಗೆ ಜ್ಯೂಸ್ ಮಾಡಿಕೊಡಿ, ನನಗೆ ಪೌಡರ್ ಮಾಡಿಕೊಡಿ, ನನಗೆ ಇನ್ನೊಂದು ಏನು ಮಾಡಬಹುದು ಅಲ್ಲಿ ಮಾಡಿಕೊಡಿ ಅಂದ್ರೆ ಖಂಡಿತ ಮಾಡಿಕೊಡ್ತೇನೆ. ಅದಕ್ಕೆ ಇಷ್ಟು ಅಂತ ನನ್ನ ಮೇಂಟೆನೆನ್ಸ್ ಚಾರ್ಜ್ ಖರ್ಚನ್ನ ತಗೊಳ್ತೇನೆ. ಇತ್ತೀಚೆಗೆ ನನ್ನ ಹತ್ರ ನೀವೆಲ್ಲ ಕೇಳಿರ್ತೀರಿ ಸಹಜ ಆರ್ಗ್ಯಾನಿಕ್ಸ್ ಅಂತ. ಬಹುಶಃ ಕರ್ನಾಟಕದಲ್ಲಿ ಈ ಆರ್ಗ್ಯಾನಿಕ್ ಅನ್ನುವಂಥದ್ದು ಶಬ್ದವನ್ನು ಹುಟ್ಟುಹಾಕಿ ಅದರ ಮೇಲೆ ನೆಲೆ ಊರಿದಂತ ಪ್ರಥಮ ಸಂಸ್ಥೆ ಸಹಜ ಆರ್ಗ್ಯಾನಿಕ್ಸ್, ಸಹಜ ಸಮೃದ್ಧಿ ಅಂತ ಅವರದು ಮುಂಚೆ ಸಂಸ್ಥೆ ಇತ್ತು. ಈ ಸಹಜ ಆರ್ಗ್ಯಾನಿಕ್ಸ್ ಅವರದು ಈ ಕಳೆದ ವಾರ ಅಷ್ಟೇನೆ ನಾನು ಒಂದು 100 ಕೆಜಿ ಮೋಸಂಬಿ ಹಣ್ಣಿನ ಪೌಡರ್ ಅನ್ನ ತೆಗೆದುಕೊಟ್ಟೇನೆ. ತೆಗೆದುಕೊಡಬೇಕಾದ್ರೆ ಅವರು ನನಗೆ ಕೆಲವು ಕಂಡೀಷನ್ ಹಾಕಿದ್ರು, ಸರ್ ನೀವು ಇದರಲ್ಲಿ ಯಾವುದೇ ಪೌಡರ್ ಅನ್ನ ಯೂಸ್ ಮಾಡಬಾರದು, ಅಂದ್ರೆ ಕೆಮಿಕಲ್ಸ್ ಅನ್ನ. ಈ ನಿಂಬೆ ಮೋಸಂಬಿ ಹುಳಿ ಇರುವಂತಹ ಟ್ಯಾಮರಿಂಡ್ ಹುಣಸೆ ಇದೆಲ್ಲರದು ಒಂದು ಗುಣಧರ್ಮ ಏನಂದ್ರೆ ನಾವು ಅದನ್ನ ಪೌಡರ್ ಮಾಡಿದಾಗ ವಾತಾವರಣದಲ್ಲಿ ಇರುವ ಹಸಿಯನ್ನ ಹೀರ್ಕೊಂಡು ಅದು ಪೇಸ್ಟ್ ರೂಪಕ್ಕೆ ಕನ್ವರ್ಟ್ ಆಗ್ತಾ ಹೋಗ್ತದೆ ನಿಧಾನಕ್ಕೆ. ನಾವು ಅದಕ್ಕೆ ಒಂದು ಕೆಮಿಕಲ್ ಅನ್ನ ಹಾಕ್ತೇವೆ, ಸೋಡಿಯಂ ಸಿಲಿಕೇಟ್ ಅಥವಾ ಸಿಲಿಕಾನ್ ಡೈಆಕ್ಸೈಡ್ 1% ಅನ್ನ ಉಪಯೋಗಿಸ್ತೇವೆ. ಅದನ್ನ ಅವ್ರು ಹಾಕಬೇಡಿ ಅಂತ ಹೇಳಿದ್ರು, ಅವ್ರಿಗೆ ಹಾಕ್ಲಿಲ್ಲನ. ಆದ್ರೆ ಯಾವುದ ವಸ್ತುವಿನ TSS ಅಂತ ಹೇಳ್ತೇವೆ, ನಮಗೆ ವಿಜ್ಞಾನಿಗಳು ತಿಳಿಸಿಕೊಟ್ಟ ಪ್ರಕಾರ, ಕನಿಷ್ಠ ಫುಡ್ ಟೆಕ್ನಾಲಜಿಸ್ಟ್ ತಿಳಿಸಿಕೊಟ್ಟ ಪ್ರಕಾರ ಕನಿಷ್ಠ 15% TSS ಇರಬೇಕಾಗ್ತದೆ. ಅಲ್ಲಿವರೆಗೆ ಯಾವ ವಸ್ತುವಿನ TSS ಕಡಿಮೆ ಇರ್ತದೆ, ಉದಾಹರಣೆಗೆ ನನ್ನ ನಿಂಬೆದ್ದು TSS ಯಾವಾಗಲೂ 9-10 ದಾಟಿಲ್ಲ, 15 ಅದು ಆಗಬೇಕಂದ್ರೆ ನಾನು ಮಾಲ್ಟೋಡೆಸ್ಟಿನ್ ಪೌಡರ್ ಅನ್ನ ಉಪಯೋಗಿಸಬೇಕಾಗ್ತದೆ. ಅದನ್ನ ಉಪಯೋಗಿಸಿ ಸ್ಪ್ರೇ ಡ್ರೈಯರ್ದಲ್ಲಿ ಕೊಟ್ಟಾಗ ಅದು ನನಗೆ ಪೌಡರ್ ರೂಪದಲ್ಲಿ ಬರ್ತದೆ. ಹಾಗೆ ಮಾಲ್ಟೋಡೆಸ್ಟಿನ್ ನ್ಯೂಟ್ರಲ್ ಅಂತ, ಅದು ಅದರಲ್ಲಿ ಯಾವುದೇ ಪ್ಲಸ್ ಮೈನಸ್ ಎಂಥದ್ದಿಲ್ಲ. ಅದನ್ನ ಮಾತ್ರ ನನಗೆ ಡಾಕ್ಟರ್ ಅನುವಪ್ಪಯ್ಯ ಅಂತ CFTRI ಸೈಂಟಿಸ್ಟ್ ನಮ್ಮ ಕನ್ಸಲ್ಟೆಂಟ್ ಆಗಿದ್ದಾರೆ, ಫುಡ್ ಕನ್ಸಲ್ಟೆಂಟ್, ಅವರ ಮೂಲಕ ಅವರು ತಿಳಿಸಿಕೊಟ್ಟ ರೀತಿಯಲ್ಲಿ ಅದನ್ನ ಸ್ಪ್ರೇ ಡ್ರೈಯರ್ ಅಲ್ಲಿ ಪೌಡರ್ ಅನ್ನಾಗಿ ಮಾಡ್ತೇನೆ. ಇದುವರೆಗೆ ನಿಂಬೆಗೋಸ್ಕರ ಅಂತ ಮಾಡಿದಂತ ಸ್ಪ್ರೇ ಡ್ರೈಯರ್ ಅನ್ನ ಮಾವು ಮಾಡಿದ್ದೇನೆ, ಹುಣಸೆ ಹಣ್ಣಿನ ಪೌಡರ್ ಅನ್ನ ಮಾಡಿದ್ದೇನೆ, ಈಗ ಆರೆಂಜ್ ಪೌಡರ್ ಅನ್ನ ಮಾಡಿದ್ದೇನೆ. ನನ್ನ ಹತ್ರ ನೀವು ಬಂದ್ರೆ ನನ್ನ ಸ್ಟಾಲ್ ಅಲ್ಲಿ ಈಗ ಇನ್ಸ್ಟಂಟ್ ಮ್ಯಾಂಗೋ ಜ್ಯೂಸ್ ಪೌಡರ್ ಸಿಗ್ತದೆ, ಮಿಲ್ಕ್ ಶೇಕ್. ನೀವು 100 ml ಗೆ 10 g ಆಫ್ ಮಿಲ್ಕ್ ಶೇಕ್ ಅನ್ನ ಹಾಕಿ ಕಲಿಸಿ ಕುಡಿದ್ ಬಿಡೋದು, ಅದರಲ್ಲೂ ಕೋಲ್ಡ್ ಮಿಲ್ಕ್ ಇದ್ರೆ ಎಕ್ಸಲೆಂಟ್ ಅದಕ್ಕೆ. ಹಾಗೇನೆ ಸಪೋಟ ಮಿಲ್ಕ್ ಶೇಕ್ ಕೂಡ ಸಿಗ್ತದೆ. ಸೊ ಅವುಗಳನ್ನ ಉಪಯೋಗಿಸಿ ಅಲ್ಲಿ ಮಾಡಿರುವಂತದ್ದು. ನಿಮಗೆ ನನ್ನಲ್ಲಿ ಇರುವ ಫೆಸಿಲಿಟಿಯನ್ನ ಉಪಯೋಗಿಸಿಕೊಂಡು ಏನಾದರೂ ಮಾಡಿಸ್ಕೋಬೇಕು, ನೀವು ನಿಮ್ಮದೇ ಬ್ರ್ಯಾಂಡ್ ಅಡಿಯಲ್ಲಿ ಮಾರ್ಕೆಟ್ ಮಾಡಬೇಕನ್ಸಿದ್ರೆ ಮಾಡಿ. ಒಂದು ಸಲ ನಿಮಗೆ ಮಾರ್ಕೆಟ್ ಎಸ್ಟಾಬ್ಲಿಷ್ ಆದ್ರೆ, ನನ್ನ ವಸ್ತುವಿಗೆ ಮಾರ್ಕೆಟ್ ಸಿಗ್ತಾ ಇದೆ ಅಂತ ಅನಿಸಿದಾಗ ನೀವೇ ನಿಮ್ಮದಾದಂತಹ ಒಂದು ಸಂಸ್ಕರಣಾ ಘಟಕವನ್ನ ನಮ್ಮ PMFME ಆಗಿರಬಹುದು, ಬೇರೆ ಇನ್ನಿತರ ಯೋಜನೆಗಳಲ್ಲಿ ಆಗಿರಬಹುದು ಹಾಕೊಳ್ಬಹುದು. ಸರ್, ನನ್ನ ಹತ್ರ ಈಗ ಯಾವುದನ್ನೇ ಆಗಲಿ ಜ್ಯೂಸ್ ಮಾಡಲಿಕ್ಕೆ ಇದೆ, ಪಲ್ಪಿಂಗ್ ಯೂನಿಟ್ ಇದೆ, ಅಂದ್ರೆ ಸ್ಪ್ರೇ ಡ್ರೈಯರ್ ಇದೆ, ಟನಲ್ ಡ್ರೈಯರ್ ಇದೆ, ಕೋಲ್ಡ್ ಸ್ಟೋರೇಜ್ ಇದೆ, ನನಗೂ ಮಾತ್ರ ಸಾಕಾಗೋಷ್ಟಿದೆ. 10 ton ಕೆಪಾಸಿಟಿ ಇದೆ, ಅದು ಸೆಲ್ಕೋ ಸೋಲಾರ್ ಆಧಾರಿತ. ಹಾಗೇನೆ ಹೇಳಿದೆ, ನನ್ನ ಸರ್ವಿಸ್ ಅನ್ನುವಾಗ ಆನಿಯನ್ ಗ್ರೇಡರ್ ಇದೆ, ಆನಿಯನ್ ಬಲ್ಬ್ ಸ್ಟೋರೇಜ್ ಇದೆ, ಆನಿಯನ್ ಕ್ಯೂರಿಂಗ್ ಸ್ಟ್ರಕ್ಚರ್ ಇದೆ. ಇಷ್ಟು ಸರ್ವಿಸ್ ಸದ್ಯಕ್ಕೆ ನಮ್ಮ ಹತ್ರ ಸಿಗ್ತಾ ಇದೆ. ಆ ಈರುಳ್ಳಿ ಗಡ್ಡೆಯನ್ನ ಬೀಜಕ್ಕೋಸ್ಕರ ತೆಗೆದಿಡುವಂತದ್ದು, ಒಂದು ಬೀಜದ ಗಡ್ಡೆನ 1 ವರ್ಷಗಟ್ಟಲೆ ಇಡಬೇಕಲ್ವಾ, ಅಂತದ್ದು ಕ್ಯೂರಿಂಗ್ ಅನ್ನುವಾಗ ಹೇಳಿದೆ. ಆ ಉಳ್ಳಗಡ್ಡೆಯ ಹೊರಗಡೆ ಸಿಪ್ಪಿ ಗಟ್ಟಿಯಾಗಿ 2ನೇ ಸಿಪ್ಪಿಗೆ ಅಂಟ್ಕೊಂಡ್ರೆ ಆ 2ನೇ ಸಿಪ್ಪಿ ಕ್ರ್ಯಾಕ್ ಆಗಲ್ಲ, ಅದು ಒಣಗಲ್ಲ, ಅದು ಕ್ರ್ಯಾಕ್ ಆಗಿ ಒಣಗಿದ್ರೆ 3ನೇ ಸಿಪ್ಪಿ, ಹೀಗೆ ನಾವು ಪದರು ಪದರು ಒಣಗುವುದನ್ನ ನೋಡ್ತೇವೆ, ಅದು ಒಣಗಲ್ಲ. ಆ ಘಟಕಗಳು ಸಹ ಆ ತರದ ಎಲ್ಲ ನಮ್ಮಲ್ಲಿ ಸೌಲಭ್ಯ ಇದೆ. ಒಂದು ಸಲ ಮುತ್ತಿಗೆ ಏನು ದೂರ ಇಲ್ಲ, ನಿಮಗೆಲ್ಲ ಯಾವ್ಯಾವುದೋ ಕಾರಣಕ್ಕೆ ಬರ್ತಿರ್ತೀರಿ ಸುತ್ತಮುತ್ತ,

ಅತಿ ಆಸೆಯಿಲ್ಲೆ ನಾನು ಸತಿಸುತ್ತ ಈತ ಮಾತಿ ಅತಿ ಆಸೆಯಿಂದೆ ನಾನು ಸತಿಸುತ್ತ ಈತ ಮಾತಿ ಅತಿ ಆಸೆಯಿಲ್ಲೆ ನಾನು ಕಾಸೆ ಪಾಡುವೆನಯ್ಯ ಕಾಶಿನಾಥನೇ ಬಂದು ಕರುಣವು ನೀ ಮಾಡೋ ಸದ್ಗುರುದೇವ ಕರುಣವು ನೀ ಮಾಡೋ